ಶಿವ ಶಂಕರ ಪರಮೇಶ್ವರ. 12-12-24 ವರ್ಷ ಅನುಷ್ಠಾನ ಮಾಡಿ ಒಂದು ದೇವರನ್ನು ಬಿಡದೆ ಪೂಜೆಗೈದರು ಕೂಡ 5 ಪಟ್ಟದ ಮಡಿದರಿದ್ದರು, ಒಬ್ಬರಿಗಾದರೂ ಮಕ್ಕಳಾಗಲಿಲ್ಲ. ಪರಮೇಶ್ವರ ಜನರ ಬಾಯಿಂದ ಗೊಡ್ಡಿ ಬಂಜಿನಂತ ಶಬ್ದವನ್ನು ಹೊತ್ತಿಕೊಂಡು ಈ ಧರಣಿ ಮೇಲೆ ಹೇಗೆ ಜೀವಿಸಲಿ ಪರಮಾತ್ಮ? ಇರುವಿ 84 ಲಕ್ಷ ಜೀವರಾಶಿಗಳಿಗೆ ಸೃಷ್ಟಿಕರ್ತನಾದ ನಿನಗೆ ಈ ದೀನನ ಮರೆಯೂ ಕೇಳಲಿಲ್ಲವೇ ಪರಮಾತ್ಮ? ಓಹ್, ಹೀಗಾದರೂ ಶಿವಲಿಂಗದ ಪೂಜೆಗಾಗಿ ಬಂದಿರುವೆ, ಇಲ್ಲೇ ಲಿಂಗಕ್ಕೆ ತಲೆ ಹೊಡೆದು ಪ್ರಾಣ ಕೊಡ್ಲಿಕ್ಕೆ ಸಿದ್ಧರಾಗಿ ಏನು ಎತ್ತ ಕಡೆಯಿಂದ ಯಾರೋ ಬರುವಂತೆ ಕಾಣಿಸ್ತಿರುವುದು ನೋಡು. ಓಂ ನಮ ಶಿವಾಯ. ನಮೋ ನಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜೈವಾಗಲಿ. ಮೇಲೆ ಕೇಳು, ನೀನು ಯಾರು, ಯಾವ ದೇಶದವನು, ನಿನ್ನ ಮುಖದಲ್ಲಿ ಯಾವುದೋ ಒಂದು ಅವ್ಯಕ್ತವಾದ ಚಿಂತೆ ಇರಲು ಕಾರಣ? ಗುರುಗಳೇ, ನಾನು ಕಾಶ್ಮೀರ ದೇಶದ ಅರಸನಾದ ರೇಣಕ್ಕೆ ರಾಜನ ಇರುವುದು. ತಮ್ಮ ದಯದಿಂದ ಸಕಲ ಸಂಪತ್ತಿಯೆಲ್ಲ ಇರುವುದು. ಆದರೆ 5 ಪಟ್ಟದ ಮಡದರಿದ್ದರೂ ಒಬ್ಬರಿಗಾದರೂ ಮಕ್ಕಳಾಗಲಿಲ್ಲ. ಇದಕ್ಕೆ ಯಾವ ಪರಿಹಾರ ಇಲ್ಲವೇ ಪೂಜ್ಯರೇ? ರೇಣುಕರಾಜನಿ, ಗುರುಗಳೇ, ಶೀಘ್ರವಾಗಿ ನೀನು ನಿನ್ನ ಅರಮನೆಗೆ ಹೋಗು. ನಿನ್ನ ಪಟ್ಟದ ಮಡದಿಯನ್ನು ಕರೆದುಕೊಂಡು ಮೋಕಾಂಬಿಕೆ ಪರ್ವತಕ್ಕೆ ಹೋಗು. ಅಲ್ಲಿ ಬಾಲದುರ್ಗಿಯು ವಾಸ ಮಾಡಿಕೊಂಡಿರುವಳು. ನೀವೀರುವರು ಕಾಮ ಸರೋವರದಲ್ಲಿ ಸ್ನಾನ ಮಾಡಿ ಆ ಬಾಲದುರ್ಗಿಯನ್ನು ಅನ್ಯನ್ಯ ಭಕ್ತಿಯಿಂದ ಪೂಜೆಗೈದಿದ್ದಾದರೆ ನಿನಗೆ ಫಲಸಂತಾನ ಪ್ರಾಪ್ತವಾಗುವುದು. ರೇಣುಕರಾಜನೇ, ಗುರುಗಳೇ, ಆ ಬಾಲದುರ್ಗಿ ಯಾವ ಸ್ಥಾನದಲ್ಲಿ ಇರುವಳು ಎಂಬುದು ತಿಳಿಸೂರ ಪೂಜ್ಯರೇ? ರೇಣುಕರಾಜನಿ, ಗುರುಗಳೇ, ಪಶ್ಚಿಮ ದಿಕ್ಕಿನ ಸಮುದ್ರದಲ್ಲಿ 15 ಉದ್ದು 2 ಅಗಲವಾದ ರಮ್ಯವಾದ ಒಂದು ವನವಿರುವುದು. ಅಲ್ಲಿ ನಾಗತೀರ್ಥ, ಗರುಡ ತೀರ್ಥ, ನಂದಿಕಾ ತೀರ್ಥಗಳು ಆ ಪ್ರದೇಶದಲ್ಲಿ ಇರುವವು. ಅದರ ಮುಂದೆ ಹೋಗಲಾಗಿ ಕಾಮ ಸರೋವರೆಂಬ ಸರೋವರವು ಕಾಣಿಸಿಕೊಳ್ಳುವುದು. ಅದರ ಹತ್ತಿರದಲ್ಲಿ ತಿಪರಾವತಿ ಕೆರೆಯಿದ್ದು ಮೋಕಾಂಬಿಕೆ ದೇವಸ್ಥಾನ ಕಾಣಿಸುತ್ತಿರುವುದು. ರೇಣುಕರಾಜನಿ, ಪ್ರಥಮ ದ್ವಾರದಲ್ಲಿ ಮಹಾಭೂಜನಾದಿ ವೀರಭದ್ರನು, ಎರಡನೇ ದ್ವಾರದಲ್ಲಿ ಜಯ ವಿಜಯರು, ಮೂರನೇ ದ್ವಾರಕ್ಕೆ ಹೋದರೆ ಸರ್ವಲೋಕಕ್ಕೆ ಭಯಂಕರವಾದ ಸಿಂಹದ ಮೇಲೆ ಕುಳಿತು ಬಾಲದುರ್ಗವು ಕಾಣಿಸಿಕೊಳ್ಳುವಳು. ನೀವೀರುವರು ಕಾಮ ಸರೋವರದಲ್ಲಿ ಸ್ನಾನ ಮಾಡಿ ಆ ಬಾಲದುರ್ಗಿಯನ್ನು ಅನ್ಯನ್ಯ ಭಕ್ತಿಯಿಂದ ಪೂಜೆಗೈದಾದರೆ ನಿನಗೆ ಫಲಸಂತಾನ ಪ್ರಾಪ್ತವಾಗುವುದು. ರೇಣುಕರಾಜನೇ, ತಾವು ಹೇಳಿದಂತೆ ಮಾಡುತ್ತೇನೆ. ಆದರೆ ಆದರೆಂಬ ಆತಂಕ ಬೇಕೆ? ನಿನಗೆ ಏನು ಕೇಳಬೇಕು? ಅದೊಂದು ಸಂತೋಷದಿಂದ ಕೇಳು. ನಾಮದೇಹ ಯಾವುದೆಂಬುದು ಕೇಳಬಹುದೇ ಪೂಜ್ಯರೇ? ರೇಣುಕರಾಜನೇ, ನಾವು ಗೋದಾವರಿ ತೀರದಲ್ಲಿರುವ ಪುಣ್ಯಪ್ರದವಾದ ದಕ್ಷಿಣೇಶ್ವರ ಕ್ಷೇತ್ರವಾಸಿಗಳು. ನನ್ನನ್ನು ಗೌತಮ ಮಹರ್ಷಿ ಎಂದು ಕರೆಯುವರು. ಮುಂದೆ ನಾನು ಶ್ರೀರಂಗನಾಥನ ದರ್ಶನ ಪಡೆದುಕೊಂಡು ಸೇತು ಬಂಧನದಲ್ಲಿ ಸ್ನಾನ ಮಾಡುವುದಕ್ಕಾಗಿ ನಾನು ರಾಮೇಶ್ವರಕ್ಕೆ ಹೋಗುವೆನು. ರೇಣುಕರಾಜನೇ, ನಾನು ಇನ್ನು ಬರಲೆ. ಹೋಗಿ ಬಂದಿರಿ ಪೂಜ್ಯರೇ. ಓಂ ಭೋಗಾದೇವಿ. ಭೋಗಾದೇವಿ ಬಂದೆ. ಪತಿದೇವರೇ, ಏನು ಮಾಡ್ತೀರಿ ಮನೆಯಲ್ಲಿ? ಮನೆಯಲ್ಲಿ ಶಿವಲಿಂಗದ ಪೂಜೆ ಮಾಡ್ತಾ ಕುಳಿತಿದ್ದೇನೆ ಸ್ವಾಮಿ. ಭೋಗಾದೇವಿ, ನಿನಗೊಂದು ಸಂತೋಷದ ಸಮಾಚಾರ ತಿಳಿಸಲಿ. ಅದೇನು ಸ್ವಾಮಿ ಸಂತೋಷ ಸುದ್ದಿ? ಈ ನಿಮ್ಮ ಮುಖದ ಮೇಲೆ ಚಂದ್ರ ಕಳೆ ಶೋಭಿಸುತ್ತಿರುವ ಈ ಸಂತೋಷದ ಸುದ್ದಿ ಕೇಳಲು ನಾನು ಕಾತರಳಾಗಿದ್ದೀನಿ. ಅದೇನು ಬಹುಬೇಗನೆ ಹೇಳಬಾರ್ದು ಪತಿದೇವರೇ. ಭೋಗಾದೇವಿ, ಪತಿದೇವರೇ, ನಾನು ನಿಮ್ದು ಶಿವಲಿಂಗದ ಪೂಜೆಗಾಗಿ ಹೋಗಿದ್ದಲ್ಲ. ಹೌದು ಪತಿದೇವರೇ. ಗೌತಮ ಮಹರ್ಷಿಗಳ ದರ್ಶನವಾಯಿತು. ಭೋಗಾದೇವಿ ರಾಜನೇ, ಸಂತಾನ ಚಿಂತೆಯನ್ನು ಬಿಡು. ನಾವು ಇಬ್ಬರು ಕೂಡಿ ಕಾಮ ಸರ್ವದಲ್ಲಿ ಸ್ನಾನವನ್ನು ಮಾಡಿ ಆ ಬಾಲದುರ್ಗಿಯನ್ನು ಅನನ್ಯ ಭಕ್ತಿಯಿಂದ ಪೂಜೆಗೈದಿದ್ದಾದರೆ ನಮಗೆ ಫಲಸಂತನ ದೊರೆಯಿದೆ ಎಂದು ಹೇಳಿ ಹೋದರು. ಭೋಗಾದೇವಿ, ಸಾಕು ಸಾಕು ಪತಿದೇವರೇ, ಈ ನಿಮ್ಮ ಸ್ವಾರ್ಥ್ಯನ ಕೇಳಲು ಎಂದು ನನ್ನ ಕರ್ಣ ಪಟಲ್ಗಳ ಕೇಳವೆಂದು ನಾನು ಮನದಲ್ಲಿ ಕೊರಗುತ್ತಲಿದ್ದೇನು. ನಡ್ರಿ ಸ್ವಾಮಿ, ಈಗಿಂದೀಗಲೇ ಹೋಗಿ ಆ ಮಾಮಯ್ಯ ಮಮಕರ್ಣೆಯ ದರ್ಶನ ಪಡಿ. ನಡ್ರಿ. ನಡಿ ಭೋಗಾದೇವಿ. ನಡ್ರಿ ಸ್ವಾಮಿ. ಜಗದಂಬಾ ಜಗಜ್ಜನನಿ ನಾಗಬೇಣಿ ಮೈಸಾಸುರ ಮರ್ದಿನಿ ದಯತೋರಿ ವರ ನೀಡು ದೇವಿ. ಎಲೋ ರೇಣುಕರಾಜನೇ, ಈ ನಿನ್ನ ಅಪರವಾದ ಭಕ್ತಿಗೆ ಮೆಚ್ಚಿ ಪ್ರಸನ್ನಳಾಗಿದ್ದೇನೆ. ಯಾತ್ರ ಸಲವಾಗಿಯ ರಚನೆ, ನೀನು ಮಾಡುವ ಭಕ್ತನು ದೇವನ ದೇವತೆ ಕೂಡ ಮಾಡಲಿಕ್ಕಿಲ್ಲ. ನಿನ್ನ ಮನದ ಬಯಕೆ ಏನಿರುವುದೋ ಕೇಳು. ತಾಯಿ, ನಿನ್ನ ದಯದಿಂದ ಸಕಲ ಸಂಪತ್ತಿಯೆಲ್ಲ ಇರುವುದು. ಆದರೆ 5 ಪಟ್ಟದ ಮಡದರಿದ್ದರು ಒಬ್ಬರಿಗಾದರೂ ಮಕ್ಕಳಾಗಲಿಲ್ಲ. ನಮಗೆ ಸಂತಾನ ಫಲ ನೀಡಬೇಕು ದೇವಿ. ರೇಣುಕರಾಜ, ತಾಯಿ, ಈ ನಿನ್ನ ಭಕ್ತಿಗೆ ಮೆಚ್ಚಿ ನಿನಗ ಆ ಹೆಣ್ಣ ಕೂಸನ ದಯಪಾಲಿಸಿರುವೆನು. ಇವಳು ನನ್ನ ಅವತಾರವೆಂದು ತಿಳಿ. ಇವಳಿಗೆ ರೇಣುಕಾ ಎಲ್ಲಮ್ಮ, ರೇಣುಕಾ ಎಲ್ಲಮ್ಮನೆಂದು ನಾಮಕರಣ ಮಾಡಬೇಕು. ಮುಂದೆ ಅವಳು ಹೊಟ್ಟೆಯಿಂದ ಶ್ರೀಮನ್ನಾರಾಯಣನು ಹುಟ್ಟುವನು. ತಥಾಸ್ತು. ಭೋಗಾದೇವಿ, ಈ ಕೂಸಿನ ಮುಖ ನೋಡಿದೆಲ್ಲ ಎಷ್ಟು ಅಂದಾಗಿರ್ಬೋದು. ಈ ಮಗಳನ್ನು ಎತ್ತಿಕೊಂಡು ಹೋಗಿ ಜೋಪಾನ ಮಾಡುತ್ತ ಮನೆಯಲ್ಲಿ ಕೊಡು. ಆಗಲಿ ಪತಿದೇವರೇ. ನಮ ನಮ್ಮ ತಂದೆಯವರೇ, ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜಯವಾಗಲಿ ಮಗಳ ರೇಣುಕಾ. ಮೇಲೆ ಕೇಳು. ಏನು ತಂದೆಯವರೇ? ಏನಮ್ಮ? ಈ ಶಿವಲಿಂಗದ ಪೂಜೆಕ್ಕೆ ಹೂವ ಪತ್ರಿ ಶೀತಳದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗೆ ಹೋಗಲಿಕ್ಕೆ ಆಶೀರ್ವಾದ ದಯಪಾಲಿಸ್ರಿ ತಂದೆಯವರೇ. ಏನು ಮಾಮಗಳೇ? ಏನು ತಂದೆಯವರೇ? ಇನ್ನೂ ಚಿಕ್ಕವಳು, ಒಬ್ಬಳೆ ಹೋಗಬೇಡಮ್ಮ. ಗುಡ್ಡದಲ್ಲಿ ಹುಲಿ ಕರಡುಗಳು ವಾಸ ಮಾಡುತ್ತಿರುವವು. ಅದಕ್ಕಾಗಿ ನಾನೇ ಹೋಗಿ ಹೂವ ಪತ್ರಿ ಶೀತಳ ನೀರನ್ನು ತೆಗೆದುಕೊಂಡು ಬರ್ತೇನೆ. ಮಾರೇನು? ಏನು ತಂದೆಯವರೇ? ಏನಮ್ಮ? ನಾನು ಚಿಕ್ಕವಳಿದ್ದರೆ ಆನೆ ದಂಡಿಗಂಜು ಮಗಳು ನಾನಲ್ಲ. ನಾನೇ ಹೋಗಿ

ನಿನ್ನ ಹೃದಯವನ್ನು ಸರ್ರನೆ ಸೆಳೆದು ಹಾಕಲ. ಇಲ್ಲೇ ಮಾಯೆ, ನಿನ್ನ ಮೈಯಲ್ಲಿ ಕೆಟ್ಟ ಮಹಾರೋಗ ನೀನು ಹೊರಟು ಹೋಗಂತವಳಾಗು. ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ಇದೇನು ವಿಚಿತ್ರ! ನನ್ನ ಪತಿದೇವರಿಗೆ ಎಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದರೂ ಕರುಣ ಬರಲಿಲ್ಲ. ಈಗ ನನ್ನ ಮೈಯಲ್ಲಿ ಕೆಟ್ಟ ಮಾರೋಗಿರುವುದು ನನ್ನ ಪತಿದೇವರ ದಯದಿಂದ. ನಾನು ಎಲ್ಲಿಯಾದ್ರೂ ಹೋಗಿ ಈ ನನ್ನ ಮೈಲಿರುವಂತ ರೋಗನ ನಾನು ನಿವಾರಣೆಗೆ ಬರ್ತೀನಿ ಸ್ವಾಮಿ. ಕೆಟ್ಟ ರೋಗ ಮೈಯಲ್ಲಿ ಅಡವಿಯ ರಣ ತೀರಬಹುದು. ನಾನು ಆದಿಶಕ್ತಿ ರೇಣಕ ತಂದೆವ್ರಿ. ಆದಿಶಕ್ತಿ ರೇಣಕ ಇದ್ರಿ? ಇಲ್ಲಿ ಏನು ಕಾರಣ ಬಂದ ಮಾತಾಯಿ? ಏನು ತಂದೆವರಿ? ಏನಮ್ಮ? ನನ್ನ ಪತಿದೇವರ ಪೂಜೆಕ್ಕೆ ಶರಪಿನ ಶಿಂಬಿನ ಮಾಡಿ ಉಸುಗಿನ ಕೊಡವನ್ನ ಮಾಡಿ ನಾನು ನದಿಗೆ ಹೋಗಿ ನೀರ ತೆಗೆದುಕೊಂಡು ಬರುವ ಸಮಯದಲ್ಲಿ ಚಿತ್ರಗಾಂಧರ್ ಎಂಬ ರಾಜ್ಯ ತನ್ನ ಪತ್ನಿಯರು ಕೂಡ ಜಲಕ್ರೀಡೆ ಆಡುವ ಸಮಯದಲ್ಲಿ ಮನಸೋತು ಕ್ಷಣ ಮಾತ್ರ ನಿಂತುಕೊಂಡಾಗ ಉಸುಗಿನ ಕೂಡ ಒಡೆದ ಹೋಯ್ತು. ಆದಿಶೇಷನ ಹೊರದು ಹೋದನು, ಪುನಃ ಉಸುಗಿನ ಕೂಡ ಆಗಲಿಲ್ಲ. ಆದಿಶೇಷ ನನ್ನ ಕೈಗೆ ಸಿಗಲಿಲ್ಲ. ನನ್ನ ಪತಿದೇವರ ಹತ್ತಿರ ಬಂದು ಅವರ ಪಾದಕ್ಕೆ ಕ್ಷಮೆ ಕೇಳಿದ್ರೆ ಅವರನ್ನ ನಂಬಲಿಲ್ಲ. ನಿನ್ನ ಮೈಯಲ್ಲಿ ಕೆಟ್ಟ ಮಾರು ಬಡತನಿಗೆ ಶ್ರಾಪ ಕೊಡಿದ್ರೆ ತಂದೆವರೇ, ಆದ ಕಾರಣ ತಮ್ಮ ಹತ್ತಿರ ಬಂದಿರುವೆನು ಗುರುಗಳೇ. ಮೇಲಿನ ಮಳೆ ಸುರುತ್ತಿರುವುದು ಒಳಗಬಾರಮ್ಮ ತಾಯಿ. ಏನು ತಂದೆವರೇ? ಏನಮ್ಮ? ನನ್ನ ಮೈಯಲ್ಲಿ ಕೀವ ನೆತ್ರ ಸೋರುತ್ತಿರುವುದು ಹೇಗೆ ಬರಲಿ ತಂದೆವರೇ ನಿನ್ನ ಮನೆಯಲ್ಲಿ? ಏನಮ್ಮ ತಾಯಿ, ಕೀವ ರಕ್ತಕ್ಕೆ ಹೇಸುವಂತ ಮಕ್ಕಳು ನಾವಲ್ಲ. ನಿನ್ನ ರೋಗವನ್ನು ಉದ್ಧಾರ ಮಾಡಿ ಕಳಿಸುತ್ತೇನೆ, ಒಳಗಬಾರಮ್ಮ ತಾಯಿ. ಆಗಲಿ ತಂದೆವರೇ. ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ಇದೇನು ವಿಚಿತ್ರ! ಈ ನನ್ನ ಮೈಲಿರುವಂತ ರೋಗನ ನಿವಾರಣೆ ಆಯ್ತು. ಏನು ತಂದೆವರೇ? ಏನಮ್ಮ? ಈ ನಿನ್ನ ಭಕ್ತಿಯನ್ನು ನೋಡಿ ನಾನು ಧನ್ಯ ಧನ್ಯದಂತ ತಂದೆವರೇ. ಈ ಅಕ್ಕೈ ಜೋಗ ಎನ್ನುವಂತ ಕೀರ್ತಿ ಈ ನಾಡಿ ನಾಡಿನಲ್ಲಿ ಸಾರುತ್ತಿರಲಿ ತಂದೆವರೇ. ಏನಮ್ಮ? ನಾನಿನ್ನು ಹೋಗಿ ಬರ್ತೀನಿ, ಆಶೀರ್ವಾದ ದಯಪಾಲಸರಿ ತಂದೆವರೇ. ಹೋಗಿ ಬಾರಮ್ಮ ತಾಯಿ, ನಿನಗೆ ಜಯವಾಗಲಿ. ಅಕ್ಕೈಯ ಜೋಗ ಎನ್ನ ಹತ್ತಿರ ಹೋಗಿ ರೋಗ ಉದಾರ ಶಿವ ಶಂಕರ ಪರಮಾತ್ಮ, ನನ್ನ ಪತಿದೇವರ ದಯದಿಂದ ಈ ನನ್ನ ಮೈಲಿರುವಂತ ರೋಗನ ನಿವಾರಣೆಯಾಗಿ ನಾನು ಬಂದಿರುವೆನು. ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕೆ ಕ್ಷಮೆ ಕೇಳಬೇಕು. ನಮ ನಮೋ ಪತಿದೇವರೇ, ತಮ್ಮ ಪಾದಕ್ಕೆ ವಂದನೆಗಳು. ನನ್ನನ್ನು ಮುಟ್ಟಬೇಡ, ದೂರ ಸರಿದು ನಿಂದರು. ಇಲ್ಲೇ ಮಾಯಿ, ಲಿಂಗ ಪೂಜೆ ಮಾಡವಳನ್ನು ಕಂಡೆ, ಅಂಗ ಪೂಜೆ ಮಾಡವಳನ್ನು ಒಬ್ಬಳನ್ನು ಕಾಣೆ, ಕಾಮ್ಯ ಚಲಿಸುವಳನ್ನು ಕಂಡೆ, ನಿಷ್ಕಾಮ್ಯದಿಂದ ಎದ್ದವಳನ್ನು ಒಬ್ಬಳನ್ನು ಕಾಣೆ, ಪತಿಯನ್ನು ಅಗಲಿ ತಿರುಗವಳನ್ನು ಕಂಡೆ, ಪತಿಯನ್ನು ಎತ್ತಿ ಪೂಜಿಸವಳನ್ನು ಒಬ್ಬಳನ್ನು ಕಾಣೆ. ನೀಚಾತ್ಮಳೆ, ನನ್ನನ್ನು ಮುಟ್ಟಬೇಡ. ಭಾರ್ಗವ ಎಲೋ ಭಾರ್ಗವ, ರಾಮ ಮಗು ಪರಶುರಾಮ. ಬಂದೆ ತಂದೆವರೇ, ಬಂದೆ. ನಮ್ಮ ನಮ್ಮ ತಂದೆವರೇ, ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜೈವಾಗಲಿ ಮಗು ಪರಶುರಾಮ. ಆಮೇಲೆ ಕೇಳು. ಏನು ತಂದೆವರೇ? ಮಗು, ನನ್ನನ್ನೆಲ್ಲಿ ಕರೆಸಿದ ಕಾಣವೇನು ತಂದೆವರೇ? ಮಗು ಪರಶುರಾಮ ತಂದೆವರೇ, ಈಗ ನಿನ್ನ ತಾಯಿ ಮನಸ್ಸು ಈ ಭೂಮಿ ಮೇಲೆ ಸ್ಥಿರವಾಗಿ ಉಳಿಲಿಲ್ಲ ಮಗು, ಹಾಗೂ ನನ್ನ ವಚನಗಳನ್ನು ಪೂರೈಸಲಿಲ್ಲ. ಬೇಗನೆ ನಿನ್ನ ತಾಯಿನ ಕರೆದುಕೊಂಡು ಬಂದು ನನ್ನ ಮುಂದೆ ಕಡಿದು ಹಾಕಿಬಿಡುವಂತ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ಏನು ತಂದೆವರೇ? ಮಗು, 9 ತಿಂಗಳ ಹೊತ್ತು ಹೆತ್ತದ ತಾನೇನು ಹೇಗೆ ಕೊಲೆ ಮಾಡಬೇಕು ತಂದೆವರೇ? ಥೂನಿ ಚಾತ್ಮನಿ, ಪತಿಯನ್ನು ನಿಂದಿಸಿ ಬಗಳುವ ಸತಿಯಳು ವ್ರತಗಳನ್ನು ಮಾಡಿದರೆ ಏನು ಫಲ ಮಗು ಪರಶುರಾಮ? ಮಗು ಪರಶುರಾಮ ತಂದೆವರೇ, ಅತಿಥಿಗಳ ಅಡಿಯಲ್ಲಿ ಭೇದ ಮಾಡಿ ಗದ್ದಿಯನ್ನು ಬಯಸಿದೇನು ಫಲ? ತಂದೆಯ ಮಾತ ಮೀರಿದವರು ಮಕ್ಕಳೇನು? ಹೋಹೋ, ತಂದೆಯ ಮಾತ ಮೀರಿ ನಡೆದವರು ಮಕ್ಕಳೇನು? ಆಗಲಿ, ನನ್ನ ತಂದೆ ಮಾತ ನಾನು ಎಂದಿಗೆ ಮೀರಬಾರದು. ಆಗಲಿ ತಂದೆವರೇ, ನೀವು ಹೇಳದಂತೆ ಈಗಿಂದಿಗಲೇ ನನ್ನ ತಾಯಿನ ಕರ್ಕೊಂಡು ಬಂದು ನಿಮ್ ಮುಂದೆ ಕಡ್ದು ಹಾಕಿಬಿಡ್ತೀನಿ ತಂದೆವರೇ. ಆಮೇಲೆ ನನಗೆ ಬೇಡದ 3 ವರಗಳು ಕೊಡ್ಬೇಕು ತಂದೆವರೇ. ಮಗು ಪರಶುರಾಮ, ನಿನ್ನ ತಾಯಿನ ಕರೆದುಕೊಂಡು ಬಂದು ನನ್ನ ಮುಂದೆ ಕಡಿದು ಹಾಕಿದ ಮೇಲೆ ನಿನಗೆ ಮೂರು ವರಗಳನ್ನು ಕೊಡುತ್ತೇನೆ ಮಗು ಪರಶುರಾಮ. ಹಾಗಾದ್ರೆ ವಚನ ಕೊಡ್ಬೇಕು ತಂದೆವ್ರೇ. ವಚನ? ಹೌದು ತಂದೆವ್ರೇ. ಹಾಗಾದ್ರೆ ತೆಗೆದುಕೊಳ್ಳು ಮಗು ಪರಶುರಾಮ ವಚನ. ತಂದೆವ್ರೆ, ನನ್ನ ಹೋಗಲಿಕ್ಕೆ ಆಶೀರ್ವಾದ ದಯಪಾಲಿಸ್ಬೇಕು ತಂದೆವ್ರೆ. ನಿನಗೆ ಜೈವಾಗಲಿ ಮಗು ಪರಶುರಾಮ, ಹೋಗಿ ಬರುವಂತ ಮನ. ತಾಯಿನ ಕರ್ದಾನ ಕೈಯಾರೆ ಹಿಡ್ದಾನ ರಾಮು ರಾಮ, ಕೈಯ ಹಿಡ್ದಾನ ಕರ್ಕೊಂಡ ನಡ್ದಾನ ರಾಮು ರಾಮ, ಕೈಯ ಹಿಡ್ದಾನ ಕರ್ಕೊಂಡ ನಡ್ದಾನ ರಾಮು ರಾಮ, ಕೈಯ ಹಿಡ್ದಾನ ಕರ್ಕೊಂಡ ನಡ್ದಾನ. ನನ್ನ ಬಿಟ್ಟು ನಿನ್ನ ಎಲ್ಲಿ ಮರ್ಯಾದೆ ಮಾ ದೇವಿ ಅಮ್ಮ ತಾಯಿ. ಅಯ್ಯೋ ಶಿವ ಶಿವ, ನನ್ನ ತಾಯಿ ತಂದು ನಾನು ಪರದೇಶ ಮಾ ತಾಯಿ, ಏನು ಮಾ ತಾಯಿ, ನನ್ನ ಬಿಟ್ಟು ನಿನ್ನ ಎಲ್ಲಿ ಮರ್ಯಾದೆ ಮಾ ದೇವಿ ಅಮ್ಮ ತಾಯಿ. ಅಯ್ಯೋ ಶಿವ ಶಿವ, ನನ್ನ ತಾಯಿನ ಕಳೆದುಕೊಂಡು ನಾನು ಪರದೇಶ ಮಾ ತಾಯಿ ಅಮ್ಮ ದೇವಿ. ಅಯ್ಯೋ ಶಿವ ಶಿವ, ಏನು ಮಾ ತಾಯಿ, ಏನು ಮಾ ತಾಯಿ, ನನ್ನ ಬಿಟ್ಟು ನಿನ್ನ ಎಲ್ಲಿ ಮರ್ಯಾದೆ ಮಾ ದೇವಿ ಅಮ್ಮ ತಾಯಿ. ಹರಿಹರ ಶರಣರು ತಾಯಿ ಚರಣಗಳ, ಏನು ಮಾ ತಾಯಿ, ನನ್ನ ಬಿಟ್ಟು ನಿನ್ನ ಎಲ್ಲಿ ಮರ್ಯಾದೆ ಮಾ ದೇವಿ. ಅಯ್ಯೋ ಶಿವ ಶಿವ, ನಿನಗೆ ಜೈವಾಗಲಿ ಮಗು ಪರಶುರಾಮ. ಮೇಲೆ ಕೇಳು. ಏನು ತಂದೆವ್ರೆ? ಮಗು, ನಿಮ್ಮ ಮಾತಿಗಾಗಿ ನನ್ನ ತಾಯಿನ ನಿಮ್ಮ ಮುಂದೆ ಕಡಿದು ಹಾಕಿರುವ ತಂದೆವ್ರೆ. ಏನು ತಂದೆವ್ರೆ? ಮಗು, ನಾನು ಬೇಡದ ಮೂರು ವರಗಳು ಕೊಡೋರು ಯಾ ತಂದೆವ್ರೆ? ಮಗು ಪರಶುರಾಮ, ನಿನ್ನ ಭಕ್ತಿ ಮೆಚ್ಚಿದ ಮಗು ಪರಶುರಾಮ, ನಿನ್ನ ಭಕ್ತಿ ಮೆಚ್ಚಿದ್ದೇನೆ. ಯಾವ ವರಗಳನ್ನು ಬೇಕು ಬೇಡು, ಬೇಡಿದ್ದ ಮೂರು ವರಗಳನ್ನೇ ಕೊಡುತ್ತೇನೆ ಮಗು ಪರಶುರಾಮ. ಏನು ತಂದೆವ್ರೆ? ಮಗು, ಏಕವಚನವೇನಂದ್ರೆ ಅದು ಏನಿರ್ಬೋದು? ನಿಮ್ಮ ಕಣ್ಣಲ್ಲಿ ಉರಿ ನೇತ್ರ ಮತ್ತು ಸಿಟ್ಟವನ್ನು ಬಿಡಬೇಕು ತಂದೆವ್ರೆ. ಆಗಲಿ ಮಗು ಪರಶುರಾಮ, ನನ್ನ ಕಣ್ಣಿನ ಇರಿದು ಉರಿಯಲ್ಲಿ ತರ ಮತ್ತು ಸಿಟ್ಟನ್ನು ತೆಗೆದು ಹಾಕುತ್ತೆ ನೋಡು. ಹಾಗಾದ್ರೆ ನನ್ನ ತಾಯಿಯವರು ಎಬ್ಬಿಸ್ಬೇಕು ತಂದೆವ್ರೆ. ಮಗು ಪರಶುರಾಮ, ಸತ್ಯ ಮಾತಾ ಪಿತಜ್ಞಾನಂ ಧರ್ಮ ಭ್ರಾಂತಿ ರಾಸಕಂ ಶಾಂತಿ ಪತ್ನಿ ಕ್ಷಮೆ ಪುತ್ರಂ. ಮಗು ಪರಶುರಾಮ ತಂದೆವ್ರೆ, ಈ ಭೂಮಿ ಮೇಲೆ ಸತ್ಯವೇ ತಾಯಿ, ಮಗು ಜ್ಞಾನವೇ ತಂದಿ, ನಿನ್ನ ತಾಯಿ ಜನ್ಮ ಪುನರ್ಜನ್ಮ ಕೊಟ್ಟಿದ್ದೇನೆ ಎಬ್ಬಸು ಮತ್ತ ಮನಾಗು. ಆಗಲ್ ತಂದೆವ್ರೆ, ನಾನು ಹೋಗಲಿಕ್ಕೆ ಆಶೀರ್ವಾದ ದಯಪಾಲಿಸ್ಬೇಕು ತಂದೆವ್ರೆ. ನಿನಗೆ ಜೈವಾಗ್ಲಿ ಮಗು ಪರಶುರಾಮ, ಹೌದು ಬರ ಮತ್ತ ಮನಾಗು. ಉಡಿಯನ ಭಂಡಾರ ಮಗದಾಳ ಎಲ್ಲಮ್ಮ ರಾಮು ರಾಮ, ಉದವುದನ್ನು ತಾಳೆಲ್ಲಮ್ಮ ರಾಮು ರಾಮ, ಉದವುದನ್ನು ತಾಳೆಲ್ಲಮ್ಮ.